ಎಷ್ಟು ವಯಸ್ಸು ನಿಮ್ಗೆ ಈಗ? 33 ಸರ್. ಈಗ ಎಷ್ಟು ಕೃಷಿ ಜಮೀನು ಇದೆ ಮಹೇಶ್ವರ್ ನಿಮ್ಗೆ? ನಮ್ಗೆ 2 ಎಕರೆ ಇದೆ ಸರ್. 2 ಎಕರೆ? ಎರಡು ಎಕರೆ ಕೃಷಿ ಜಮೀನಲ್ಲಿ ನಿಮ್ಮ ವ್ಯವಸಾಯ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ. ವ್ಯವಸಾಯ ಸರ್, ನಾವು ಮುಂಗಾರಿಗೆ ನಾವು ಸೂರ್ಯಕಾಂತಿ ಜೋಳ ಹೊಡಿತೀವಿ ಸರ್. ಈ ಮುಸುಗಿನ ಜೋಳ ಹೊಡೆದ ಇವಾಗ ಒಂದು 20 ಟನ್ ಮುಸುಗಿನ ಜೋಳ ಆಗಿತ್ತು. 30 ಸೇತೆ ಕೊಟ್ಬಿಟ್ಟಿದ್ವಿ. ಅಲ್ಲ, 20 ಟನ್? 20 ಕ್ವಿಂಟಲ್? 20 ಟನ್ ಕಡ್ಡಿ, 30 ಕಡ್ಡಿ, ಜೋಳದ ಕಡ್ಡಿ, ಜೋಳದ ಕಡ್ಡಿ, ಜೋಳದ ಕಡ್ಡಿ, ಮೇವನ ಕಡ್ಡಿ, ತೆನೆ ಬೇರ್ಕಲೆ ಕೊಟ್ಬಿಟ್ಟು ಒಂದೆಷ್ಟು ಇವಾಗ ಹಸಿಕಳ ಹೊಡೆದೇವೆ 3 ಬ್ಯಾಗು. ಒಂದೆಷ್ಟು ಇವಾಗ ಹೊಡೆದಿರೋದು, ಇವಾಗ ಇನ್ನೂ ಕಿತ್ತಿಲ್ಲ ಅದು. ಹೌದಾ? ಇವಾಗ ಕಿತ್ತಿಲ್ಲ ಇನ್ನೂ ಅದ. ಅದ ಹೆಚ್ಚು ಕಮ್ಮಿ 2 ಎಕರೆ ಅಂದ್ರೆ ಒಂದು 3 ವಾರ ಪಾಕೆಟ್ ಹೊಡೆದಿದೆ ಸರ್. 2 ಎಕರೆ? 2 ಎಕರೆ ನಿಮಗೆ ಕೃಷಿ ಭೂಮಿ ಇದೆ? ಇದೆ ಸರ್. ಹೇಳಿ, 1 ವರ್ಷದಲ್ಲಿ ಅಂದ್ರೆ ಈಗ ಮುಂಗಾರು ಶುರುವಾಗುತ್ತೆ, ಮುಂಗಾರು ಶುರುವಾದಾಗ ನೀವು ಹೇಗೆ ಕೃಷಿಯನ್ನು ಪ್ರಾರಂಭ ಮಾಡ್ತೀರಿ ಅಂತ ಹೇಳಿ, ಏನ್ ಬೆಳೆ ಹಾಕ್ತೀರಿ? ನಾವು ಸೂರ್ಯಕಾಂತಿ ನೀರು ಹೊಡಿತೀವಿ. ಇದೇ ನೀರು ಮೊದಲು ಸೂರ್ಯಕಾಂತಿ ಹೊಡಿತೀವಿ. ಯುಗಾದಿ ಆ ಟೈಮ್ನಿಂದ ಗೌರಿ ವರ್ಗ ಸೂರ್ಯಕಾಂತಿ ಬರ್ತದೆ. ಸೂರ್ಯಕಾಂತಿ ಬರ್ತದೆ. ಆಮೇಲೆ ಎಲ್ಲ ಭೂಮಿನೆಲ್ಲ ವ್ಯವಸಾಯ ಮಾಡ್ಬಿಟ್ಟು ರೆಡಿ ಮಾಡಿ ಪುನಃ ಗೊಬ್ಬರ ಹಾಕಿ ಪುನವಿ ಮುಸುಗಿನ ಜೋಳ ಹಾಕತ್ತೀವಿ. ಮುಸಿನ ಹಾಕ್ತೀವಿ. ಯಾವಾಗ? ಅಕ್ಟೋಬರ್ ನವೆಂಬರ್ಗೆ? ಅವಾಗ ಹಾಕತ್ತೀವಿ. ಅರ್ಧೇ ದನಗಳ ಕಡ್ಡಿಯಲ್ಲಿ ಮುಸುಗಿನ ಜೋಳ ಹಾಕತ್ತೀವಿ. ಮುಸಿನ ಅರ್ಧೇನ, ಇನ್ನರ್ಧೇ ಹಸಿಕಳ, ಅದನ್ನ ಮಾಡ್ಕತ್ತೀವಿ. 1 ಎಕರೆ? 1 ಎಕರೆಗೆ ಮುಸುಗಿನ ಜೋಳ ಹಾಕತ್ತೆ ದನಗಳಿಗೆ, 1 ಎಕರೆಗೆ ಹಸಿಕಳ ಮಾಡ್ಕತ್ತೀವಿ ಸರ್. ಈಗ ಏನನ್ನ ತಗೊಂಡೋಗ್ಬಿಟ್ರು 20 ಟನ್ ಆಯ್ತು ಅಂದ್ರಲ್ಲ, ಅದು ಯಾವಾಗ? ಅದು ದೀಪಾವಳಿ ಆ ಟೈಮಲ್ಲಿ ಕೊಟ್ಬಿಟ್ಟಿದ್ವಿ. ಅರ್ಧೇನ ಕೊಟ್ಬಿಟ್ಟು ಮುಸಿನ ಜೋಳ ಕಾಳು ತಗೊಳ್ಳಿಲ್ವಾ ನೀವು? ಇಲ್ಲ ಇಲ್ಲ ಸರ್, ನಾವು 30 ಸತಿ ಕೊಟ್ಬಿಟ್ಟಿದ್ವಿ. ಯಾಕೆಂದ್ರೆ ಹಂದಿ ರೂಟಿ ತಡೆಯಕ್ಕಾಗಲಿಲ್ಲ, ನಾವು ಒಬ್ಬಂದ್ರು ಕಾಯಕ್ಕಾಗಲಿಲ್ಲ. ಹಂದಿ ಕಾಟ ಜಾಸ್ತಿ, ಅದಕ್ಕೆ ಕಾಯಕ್ಕಾಗಲಿದಾಗ ಅರ್ಧನ ಅವ್ರಿಗೆ ಟನ್ನೇಜಲ್ಲಿ ಕೊಟ್ಬಿಟ್ಟು, ಇನ್ನೊಸಿ ನಮ್ಮ ರೈತರ ನಮ್ಮ ಊರಲ್ಲೇ ತಗತ್ತೀರು ಅವರಲ್ಲೇ ಅರ್ಧ ಕೊಟ್ಬಿಟ್ಟು ನಮ್ಗೆ ಜೋಳದ ಕಡ್ಡಿ ಆಗಿತ್ತು. ಒಂದು 2 ಟ್ಯಾಕ್ಟ್ರು ಬೇರೆ ಗುತ್ತಿಗೆ ಮಾಡ್ಕೊಳ್ಳಿ ಜಮೀನದಲ್ಲಿ, ಅದನ್ನ ಮಡಿಕೊಂಡಿದ್ವಿ ನಾವು. ಅದನ್ನ ಇದನ್ನ ಅವ್ರಿಗೆ ಮಾರಿದ್ವಿ. ಒಂದು 38,000 ರೂಪಾಯಿನ ಆಯಿತು ನಮಗೆ ದುಡ್ಡು. ಅದರಲ್ಲಿ ಉಳಿತಾಯ ಬಿತ್ತನೆ ಈ ಹಸಿಕಾಳಗ ಇವಾಗ ಖರ್ಚು ಮಾಡಿ ಒಂದು 17,000 ಖರ್ಚು ಮಾಡಿದೆ ಸರ್. ಪುನಃ ಇವಾಗ ಹಸಿಕಾಳು ಚೆನ್ನಾಗದ. ಹಸಿಕಾಳ 2 ಎಕರೆ ಹಾಕಿನಿ, ಜೋಳ ಕಡ್ಡಿ ಕೊಡ್ಬಿಟ್ಟಿನ ಪ್ಲೇಸು. ಅದಕ್ಕೆ ಬೇರೆ ಗುತ್ತಿಗೆ ಬೇರೆ ನಾವು ನಮ್ಮ ಜಮೀನು 2 ಎಕರೆ ಸ್ವಂತ ಗುತ್ತಿಗೆ 2 ಜಮೀನು 2 ಎಕರೆ ಮಾಡ್ಕೊಂಡಿನಿ. ಅದಕ್ಕೆ ದನಗಳಾಗ ಮಾಡ್ಕೊತೀವಿ. ಇಲ್ಲಿ ನಮ್ಮ ಫಸಲ್ಗೆ ಇದು ಮಾಡ್ಕೊತೀವಿ, ನಮ್ಮ ಜಮೀನ ಇದು ಮಾಡ್ಕೊತೀವಿ. ದನಗಳಿಗೆ ಅಂತ ಅಂದ್ರೆ ದನಗಳ ಹುಲ್ಲಿಗೆ? ಆ ಹುಲ್ಲಿಗೆ ಬೇರೆಯವರ ಹತ್ರ ಗುತ್ತಿಗೆ ಜಮೀನು ಮಾಡ್ಕೊಂಡಿನಿ. ನಮ್ಮ ಸ್ವಂತ ಜಮೀನ ಈ ತರ ಅದೇ ಆಗಬಿಟ್ಟು ಮಾಡ್ಕೊತೀನಿ ಸರ್. ಈಗ ಸೂರ್ಯಕಾಂತಿ ಮೊದ್ಲು ಹಾಕ್ತೀನಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮುಂಗಾರು ಹೇಳಿ, ಸೂರ್ಯಕಾಂತಿನ ನೀವು ಹಾಕ್ಬೇಕು ಅಂತ ಹೇಳಿದ್ರೆ ಬಿತ್ತನೆ ಬೀಜ ಎಲ್ಲ ನೀವೇ? ಇಲ್ಲ ಇಲ್ಲ ಸರ್, ನಾವು ಒಂದ್ಸತಿ ಮಡಿಕೊಂಡಿರ್ತೀವಿ, ಇನ್ನೊಂದ್ಸತಿ ಕೃಷಿ ಇಲಾಖೆ ತತ್ತೀವಿ. 3 ಬ್ಯಾಗು ಅದು 1,000 ರೂಪಾಯಿ ಒಂದು ಬ್ಯಾಗು. ಒಂದು ಬ್ಯಾಗ್ 3,000 ರೂಪಾಯಿ ಆಯ್ತದ. ಏರು ಒಂದ 2 ಏರ್ ಆದ್ರೂ 2 ಅಲ್ಲ, ಒಂದು ಬ್ಯಾಗ್ 3,000 ರೂಪಾಯಿ ಆಯ್ತದೆ. ಒಂದು ಬ್ಯಾಗ್ ಅಲ್ಲ, ಒಂದು ಬ್ಯಾಗ್ 1,000, 3 ಬ್ಯಾಗ್ನಿಂದ 3,000 ರೂಪಾಯಿ. 2 ಎಕರೆಗೆ 3,000? 3,000 ಹಾಕ್ತೀರಿ. ಅದು ಈಗ 4 ಕೆಜಿ ಬತ್ತನಾಗ ಸರ್, 2 ಕೆಜಿನ ಸೂರ್ಯಕಾಂತಿ ಬೇಕು ಬತ್ತದಾನ, 3 ಬ್ಯಾಗ್ ಹಾಕ್ತೀವಿ. ಆಯ್ತು, ಅದು ಹಾಕ್ತೀರಿ. ಸೂರ್ಯಕಾಂತಿಯ ಬಿತ್ತನೆ ಮಾಡಕ್ ಮುಂಚೆ ಹೇಗೆ ಭೂಮಿ ಎಲ್ಲ? ಭೂಮಿ ಅಂದ್ರೆ ಈ ಆರಂಭ ಈ ಟ್ಯಾಕ್ಟರ್ ನಲ್ಲಿ ಡಿಸ್ಕೋ ಹೊಡಿಸಿರ್ತೀವಿ. ಡಿಸ್ಕೋ ಹೊಡಿಸ್ಬಿಟ್ಟು ಗೊಬ್ಬರ ದನನ ಗೊಬ್ಬರನು ಹಾಕ್ತಿರ್ತೀವಿ ಸರ್. ನಮ್ಮ ಹತ್ರ 3 ವರ್ಷನ ಹೋಗ, ಇದಕ್ಕೆ ಮೇಲೆ ಕನಿಷ್ಠ ಆದ್ರೂ 3 ಟ್ಯಾಕ್ಟರ್ ಗೊಬ್ಬರ ಆಯ್ತು ಸರ್. ಉರಿಸ್ತಾರೆ ಅಂದ್ರೆ ಬೇರೆ ಹೊರಗಡೆ ಜಮೀನ್ಗೆ ಹೋಗಲ್ಲ, ಸುಮ್ಮನೆ ಅಲ್ಲೇ ನಮ್ಮ ಅಟ್ಲೆ ಕಟ್ಟಾಕಿ ಮೇಯಿಸ್ತೀನಿ ಅಲ್ಲ, ಅದು 3 ಟ್ಯಾಕ್ಟರ್ ಆಯ್ತದೆ. ಡಿಸ್ಕೋ ಹೊಡಿಸಿರ್ತೀವಿ, ಆ ಗೊಬ್ಬರ ತಗೊಂಡೋಗಿ ಒಳಗಡೆ ತಗೊಂಡು ಹಾಕ್ಬಿಟ್ಟು ಕಲ್ಟಿವೇಟ್ ಹೊಡಿಸಿ ಭೂಮಿ ಒಳಗೆ ಮುಚ್ಚಿಬಿಡ್ತೀವಿ ಸರ್. ಮುಚ್ಚಿಬಿಟ್ಟು ನಾವು ಸೂರ್ಯಕಾಂತಿ ಹೊಡೆ ಟೈಮ್ಗೆ ಬರೀ ಇದನ್ನೇ ಫಲವತ್ತ ಕೊಡಲ್ಲ, ಇದರಲ್ಲಿ ಗೌರ್ಮೆಂಟ್ ಗೊಬ್ಬರನು ಸ್ವಲ್ಪ ಹಾಕ್ಬೇಕು, ತಳು ಗೊಬ್ಬರ ಹಾಕ್ತಿರ್ಬೇಕು. ಅದನ್ನು ಈ ಬಾಳೆ ಹೊಡೆ ಟೈಮ್ಗೆ ಹಾಕಲ್ಲ, ಬರೀ ಸಾಲ ಹೊಡೆ ಹಾಕಲ್ಲ. ಬಾಳೆ ಹೊಡೆಯುತ್ತೀವಿ ನೋಡಿ, ನಾವು ಗಿಡ ಎದ್ದ ಮೇಲೆ ಬಾಳೆ ಹೊಡಿಸ್ತೀವಲ್ಲ, ಆ ಟೈಮ್ಗೆ ಈ ಗೌರ್ಮೆಂಟ್ ಗೊಬ್ಬರನ ಸ್ವಲ್ಪ 1/2% ಮಾಡ್ತೀವಿ. ಬಾಳೆ ಹೊಡೆಯೋದು ಅಂದ್ರೆ ಎಲೆ ಬಂದ ಮೇಲೆ 4 ಎಲೆ ಬಂದ ನೋಡಿ, ಆವಾಗ ನಾವು ಒಡದಿ ಗೊಬ್ಬರ ಹಾಕ್ತಿವಿ. ಅಂದ್ರೆ 1 ಎಕರೆಗೆ 1 ಮೂಟೆ. ಹೇಳಿ, ಈಗ ನಾವು ಇದನ್ನ ಬಿತ್ತನೆ ಮಾಡೋದು ಹೇಗೆ ಸೂರ್ಯಕಾಂತಿ ಹೇಳಿ? ಸೂರ್ಯಕಾಂತಿ ಅಂದ್ರೆ ಸಾಲ ಬಿಡ್ಬೇಕು ಸರ್, ಇಯರ್ಲಿ ಇಯರ್ಲಿ 2 ನೀರು ಕಟ್ಬಿಟ್ಟು ಟ್ಯಾಕ್ಟರ್ಲಿ ಸಾಲ ಹೊಡಿಸಲ್ಲ, ಸಾಲ ಹೊಡಿಸ್ಬಿಟ್ಟು 2 ಆಳು ಕರೆದಿ, 1 ನೀಗಲು 1 ಆಳು, 2 ಆಳು ಸಾಲ ಬಿಡ್ತಾರ ಸರ್. ಸಾಲ ಬಿಟ್ಟು ನೀವು ಬಿಡೋದ್ವಾ? ಇಲ್ಲ, ನಮಗ್ ಗೊತ್ತಾಗಲ್ಲ, ನಮಗ್ ನಾವು ನೇಲ್ ಇಟ್ಕೊಂಡ್ರಿ ಸರ್. ನೀರು ಹೊಡಿತೀವಿ, ನಮ್ಮೊಂದ್ಗೆ ನಮ್ಮ ಮನೆಯವರ ಇನ್ನೊಂದೊಬ್ರ ಕರ್ಕತೀವಿ. ಯಾಕಂದ್ರೆ ನಾವು ಬಿಡಕ್ ಹೋದ್ರಿ, ನೀರು ಇಟ್ಕೋಬೇಕಲ್ಲ. ಅದ್ರೆ ನೀವು ಸುಮ್ನೆ ಬದನ್ ಮೇಲೆ ಕುಂತ್ಕೊಂಡು ಬೇರೆಯವ್ರ ಕೈ ಬಿತ್ತನೆ ಮಾಡ್ತೀವಿ? ನಮ್ತ ಏರ್ಗಳಿಲ್ಲ, ಏರ್ಗಳನ್ನ ಕರೆಸ್ಕೊತೀವಿ. ನಮ್ಮದ ಯತ್ನ ಇಲ್ಲ, ಏರ್ಗಳ ಕರೆಸ್ಕೊಂಡು ಅವ್ರೊಂದ್ ನೀಗಲ್ ಹಿಡ್ಕಂಡ್ರೆ ನಾವೊಂದ್ ನೀಗಲ್ ತಗ ಇಟ್ಕೋತೀವಿ. ನಾವ್ ಒಂದ್ಗೆ ನಾವೊಂದ್ ನೀಗಲ್ ಇಟ್ಕೋತೀವಿ ಅಂದ್ರೆ ಒಂದ್ ಜೊತೆ ಎರಡ್ ನೀಗಲ್ ಕಟ್ತೀವಿ, ಎರಡ್ ನೀಗಲ್ ಕಟ್ತೀವಿ, ಅಲ್ಲಿಗೆ ಒಂದ್ ನೀಗಲ್ ಇಟ್ಕೊಂಡ್ರೆ ಎರಡ್ ಸಾಲ ಒಂದ್ಸತ್ಗೆ ಹೋಯ್ತದೆ. ಅದಕ್ಕೆ ಎರಡ್ ಸಾಲ ಒಂದ್ಸತ್ಗೆ ಹೋದ್ಮೇಲೆ ಒಂದ್ ನೀಗಲ್ಗೆ ಒಂದ್ ಆಳು, ಎರಡ್ ನೀಗಲ್ಗೆ ಎರಡ್ ಆಳು ಸರ್. ಅಲ್ಲಿ ನಮ್ಮನೇಲಿ ಒಬ್ರು ಇರ್ತಾರೆ, ಅವ್ರೊಂದಿಗೆ ಇನ್ನೊಬ್ರು ಕರ್ಕೋತೀವಿ. ಒಂದ್ಗೆ ಎರಡು ಬಿಡ್ತಾರೆ, ಇತ್ತೀನ್ ಬಿಡ್ಕೊಂಡು ಒಂದು ನೊಗಕ್ಕೆ ಎರಡ್ ನೀಗಲ್ಗೆ ಎರಡ್ ನೀಗಲ್ ಕಟ್ತೀವಿ. ಆ ನೇಗ್ಲನ್ನ ಹೊಡ್ಕೊಂಡು ಹೋಗ್ಬೇಕಾದ್ರೆ ದನಗಳಿಗೆ ಕಾಲು ಗಿಡಕ್ಕೆ ಸಿಗಕ್ಕಿಲ್ವಾ? ಕಾಲಿತಕ್ಕೆ ಇಲ್ಲ ಇಲ್ಲ ಸರ್, ಅದು ಯಾವ ಲೆವೆಲ್ ಕಟ್ತೀವಿ, ಲೆವೆಲ್ ಕಟ್ತೀವಿ, ತಳವಾರ ಇಟ್ಕೊಂಡು ಜೊತೆಗೆ ಇಟ್ಕೊಂತೀವಿ. ಒಂದ್ ನೇಗಲ್ ಒಂದ್ ಆಳು ಇಟ್ಕೊಂಡು ಹೋಗಿ ಅದ ಇತ್ತಿಂದ ನೇಗಲ್ ಹೋಯ್ತು ಅಂದ್ರೆ ಆ ಕಡೆಯಿಂದ ಪುನಃ ಬಿಟ್ಟರಲ್ಲ, ಆ ಕಡೆಯಿಂದ ಮುಚ್ಚಿಗೆ ಬರೋದು. ಮುಚ್ಚಿಗೆ ಬರೋದು ಅಂದ್ರೆ ಅದು ಒಳಗಡೆ ಭೂಮಿ ಒಳಗೆ ಸೇರ್ಕತ್ತೆ ಸರ್. ಪುನಃ ಕಳೆ ಮಳೆ ಬಂದತ್ಗ ಕಿತ್ಕೋತೀವಿ. ಅಂದ್ರೆ ನಿಮ್ಗೀಗ ಅದಾದ್ಮೇಲೆ ಒಂದು ಹಸಿ ಇರ್ಬೇಕು ಭೂಮಿ, ಮಳೆ ಊದಿರ್ಬೇಕು, ಮಳೆ ಊದಿರ್ಬೇಕು, ಬಿತ್ತನೆ ಮಾಡ್ತೀನಿ. ಮಳೆ ಊದಿ ನಾವು ಅರಗಬೇಕು ಅಂದ್ರೆ ತೇಮ ಇರ್ಬೇಕು ಭೂಮಿ. ಹಾಗಾರ ಇದು ನಾವು ಎಲ್ಲ ಫಸಲು ಮಾಡಿ ಎಲ್ಲ ಗೊಬ್ಬರ ಹಾಕಿ ಎಲ್ಲನೂ ಮಾಡಾದ್ಮೇಲೆ ಸರ್ ಮಳೆ ಹೋಯ್ತು ಅಂದ್ರೆ ನಮ್ಗೆ ನಷ್ಟ ಆಗುತ್ತೆ. ಅಂದ್ರೆ ಸಂಪೂರ್ಣ ಮಳೆ ಆದ್ರೆ ನಮ್ಗೆ ಅದೇಕ ಅಲ್ಲ ನಿಮ್ಗೆ ಮಳೆ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಎಷ್ಟು ದಿವಸ ಒಳಗಡೆ ಮಳೆ ಆಗ್ಬೇಕು ಅಂದ್ರೆ ಒಂದ್ ಬಿತ್ತನ ಬೀಜ ಮೇಲೆ ಒಂದು ಒಂದ್ ವಾರ ಒಳಗಿರ ಬೀಳ್ಬೇಕು ಸರ್ ಪೈರು ಬರವರೆಗೆ. ಈಚೆಗೆ ನಿಮ್ಗೆ ಪಂಪ್ ಸೆಟ್ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡ್ರೆ ನಾವು ಮಾಡಕ್ಕಾಗಲ್ಲ, ಒಬ್ಬಂತರು ಇದು ಮಾಡಕ್ಕಾಗಿಲ್ಲ ಸರ್. ಅಂದ್ರೆ ನಾವು ಮಾಡೋ ಮುಂದೆ ಮುಂದೆ ಮಾಡೋ ಬೋರ್ವೆಲ್ ನೀರು ವ್ಯವಸ್ಥೆ ಇಲ್ಲ, ಮಳೆ ಅಷ್ಟ್ರದಲ್ಲೇ ಬೆಳಿತೀರಿ? ಅದರಲ್ಲೇ ಬೆಳಿತಾವೆ, ಬೋರು ಮಾಡ್ಬೇಕು ಅಂತಾವೆ ನೋಡೋಣ. ಇಲ್ಲಿ ಈಗ ಮಳೆ ಅಷ್ಟ್ರದಲ್ಲೇ ನೀವು ಸೂರ್ಯಕಾಂತಿನ ಬಿತ್ತನೆ ಮಾಡ್ತಾರೆ. ಸೂರ್ಯಕಾಂತಿ ಬಿತ್ತನೆ ಮಾಡಿದ್ಮೇಲೆ ಒಂದ್ 8 ದಿನದ ಒಳಗಡೆ ಮಳೆ ನೀರು 8 ದಿನ ಒಳಗಡೆ ಒಬ್ಬದು ಬರ್ತದೆ ಸರ್. ಇಷ್ಟು ಎಲ್ಲ ಒಂದ ಹೂ ಬರ ಮಟ್ಟ ಊದ್ಬಿಟ್ಟು ಆಮೇಲೆ ಹೋದ್ರು ನಮ್ಗ ಆಯ್ತ ಸರ್ ಗ್ಯಾರಂಟಿ. ಅಂದ್ರೆ ಮಳೆ ಏನಾರು ಕೈ ಕೊಡ್ತು ಅನ್ಕೊಳ್ಳಿ, ಒಂದ್ 15 ದಿನ ಹೋಗಿಲ್ಲ ಆಮೇಲೆ ಹೋಯ್ತು ಅನ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಾರು ಮೊಳಕೆ ಹೊಡೆಯೋದು ಅದು ಏನಾರು ಸಮಸ್ಯೆ ಆಗುತ್ತಾ? ಅದ ಅಂದ್ರೆ ಬರ ಹಸಿರು ಒಂದ್ 2 ಎಕರೆ ಸರ್, 2 ಎಕರೆಲ್ಲಿ 10 ಕ್ವಿಂಟಲ್ ಬೆಳಿತೀವಿ. ಸಂಪೂರ್ಣ ಮಳೆ ಆಗಿ ಮಳೆ ಒಂದ್ ಸ್ವಲ್ಪ ಕೈ ಕೊಟ್ಟು ಒಂದ್ ಸ್ವಲ್ಪ ಎಡವಟ ಇದಾರೆ. 10 ಕ್ವಿಂಟಲ್ಲಿ 5 ಕ್ವಿಂಟಲ್ ಪರ್ಸೆಂಟರು ಬರ್ತಾರೆ, ನಮ್ಗೆ 0.5% ಗ್ಯಾರಂಟಿ ಗ್ಯಾರಂಟಿ ಬರ್ತದೆ ಸರ್. ಹೇಳಿ, ಈಗ ಅದು ಬೆಳಿತು ಮೊಳಕೆ ಹೊಡೆದು ಎಲೆ ಹೊಡೆಯೋ ಸಂದರ್ಭದಲ್ಲಿ ಪುನಃ ಗೊಬ್ಬರ ಕೊಡ್ತೀರಿ? ಇಲ್ಲ, ಅವ ಎಳೆ ಹೊಡೆದು ಪುನಃ ನಾವು ಅಪ್ಪನ ಅರಗನ ನೇಗಿಲ್ ಹೊಡಿತೀವಲ್ಲ ಸರ್ ಬಾಳು ಕಳಮೊಳ, ಅವಾಗ ಗೊಬ್ಬರ ಇಡ್ತೀವಿ, ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ ಸರ್. ಕುಂಟೆ ಹೊಡಿತೀರಿ? ಕುಂಟೆ ಅರಗನ ಮಾಡ್ತೀವಿ ಸರ್, ಕಳಮೊಳ ಕಿತ್ಕೊಂಡು ಕಳೆ ತೆಗಿಯಾಕ ಕಳೆ ತೆಗಿಯಾಕ ಕುಂಟೆ ಹೊಡೆದು ಗೊಬ್ಬರ ಹಾಕತ್ತೀವಿ ಸರ್. ಗೊಬ್ಬರ ಹಾಕೊಂಡು ಇದಕ್ಕೆ ಆವಾಗಲೂ ಒಂದು ಇವಾಗ ಬಿತ್ತು ಅಂದ್ರೆ ಒಂದು 6 ತಿಂಗಳು ಬೇಕು ಸರ್, ನಾವು 4-5 ತಿಂಗಳು ಬೇಕು ಸರ್ ಸೂರ್ಯಕಾಂತಿ ಬರ್ಬೇಕಾರ್ರಿ ಮುರಿಬೇಕಾರೆ. ಅದನ್ನ ಮುರ್ಕೊಂಡು ಎಲ್ಲ ರೆಡಿ ಮಾಡಿ ಪುನಃ ಟ್ರ್ಯಾಕ್ಟರ್ಲಿ ಆರಂಭಿಸಿ. ಅಲ್ಲ, ಈಗ ಸೂರ್ಯಕಾಂತಿ 5 ತಿಂಗಳು ಬಂತು, 6 ತಿಂಗಳಿಗೆ ಸಂಪೂರ್ಣ ಬೆಳೆ ಕೈಗೆ ಬರುತ್ತೆ. ನಿಮ್ಗೆ ಎಷ್ಟು 1 ಎಕರೆಗೆ ಹಾಕ್ತೀರಾ? 2 ಎಕರೆ ಸರ್. 2 ಎಕರೆಗೆ ಒಟ್ಟಿಗೆ ಸೂರ್ಯಕಾಂತಿ 2 ಎಕರೆ ವರ್ಗ ಮಾಡ್ಕೋತೀವಿ, ಬೇರೆ ನಾವು ದನಗಳಿಗೆ ಬೇರೆ ವರ್ಗ ಮಾಡ್ಕೋತೀವಿ. ಅದೇ ನಮ್ಮದಕ್ಕೆ ಜಮೀನ್ಗೆ 2 ಎಕರೆಗೆ ಸಂಪೂರ್ಣ ಸೂರ್ಯಕಾಂತಿ ಹಾಕ್ತೀವಿ ಸರ್. ಎಷ್ಟು ಖರ್ಚ್ಕೊಳ್ಬಹುದು ನೀವು ಅದಕ್ಕೆ? ಸೂರ್ಯಕಾಂತಿ ಈಗ ಟ್ರ್ಯಾಕ್ಟ್ರು ಬಿತ್ತನ ಇದು ಎಲ್ಲ ಗೊಬ್ಬರ ಏರು ಎಲ್ಲರಿಂದ ಸರ್ ಒಂದು 18-20 ಸಾವಿರ ರೂಪಾಯಿ ಖರ್ಚಾಯ್ತು ಸರ್ 2 ಎಕರೆಗೆ. 2 ಎಕರೆಗೆ ಯಾಕೆಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗು 2 ಎಕರೆ ಆರಂಭ ಮಾಡಿಸ್ತೀನಿ ಸರ್. 4 ಐಟಮ್ ಡಿಸ್ಕೋ ಗೊಬ್ಬರ ಅದೇ ಒಟ್ಟಾರೆ ನಿಮ್ಗೆ 20 ಸಾವಿರ ಖರ್ಚು ಬೀಳುತ್ತೆ ಸರ್. ಆಮೇಲೆ ನೀವು ಪುನಃ ಗೊಬ್ಬರ ಗಿಬ್ಬರ 20 ಸಾವಿರ ಅಂತ ಕಳಿಸ್ತ ಈ ಸೂರ್ಯಕಾಂತಿ ಹಾಕಿ ನಾವು ಮುರಿದಿ ನಮ್ಮ ಕೈಗೆ ಬರೋವರೆಗೆ 20 ಸಾವಿರ ಖರ್ಚು ಮುರಿಯಕ್ಕೆ. ನಮ್ಮ ಮನೇಲಿ ಹೊಸಿಯಾವಿ ಈಗ ಸೂರ್ಯಕಾಂತಿ ಮುರಿದ್ಮೇಲೆ ಟ್ರ್ಯಾಕ್ಟರ್ಲಿ ಮಿಲ್ ಮಾಡಿಸ್ಬೇಕು ಸರ್ ಅದನ್ನೆಲ್ಲ ಮಾಡೋವರೆಗೆ 20 ಸಾವಿರ. ಅದಕ್ಕೆ ಕಮ್ಮಿ ಒಂದು 3 ಬ್ಯಾಗ್ಗೆ ಒಂದು 8-10 ಕ್ವಿಂಟಲ್ ಸೂರ್ಯಕಾಂತಿ ಅಂದರೆ ಬಿದ್ದಿಲ್ವ ಸರ್, 10 ಕ್ವಿಂಟಲ್ ಸೂರ್ಯಕಾಂತಿ ಆಯ್ತು. ಇವತ್ತೆಲ್ಲ ಒಂದು ರೇಟು ಏನು ರೇಟ್ ಅದ ಆ ರೇಟು ಕೊಟ್ಟರೆ ಹೋದ್ರು ಒಂದು 20 ಸಾವಿರ ಖರ್ಚಾದ್ರು 20 ಸಾವಿರ ಮಿನಿಮಮ್ ಉಳಿಯುತ್ತೆ, ನಮ್ಗೆ ಉಳಿಯುತ್ತೆ, ಉಳಿಯುತ್ತೆ 20 ಸಾವಿರ ಉಳಿತದೆ. ಅಂದ್ರೆ ಕೇವಲ ಮಳೆ ಆಶ್ರಿತದಲ್ಲಿ ಅಷ್ಟು ಮಾಡ್ಕೊಂಡು ಹೋಯ್ತೀವಿ ಸರ್. ನಿಮ್ಗೆ ಒಂದು 5-6 ತಿಂಗಳಲ್ಲಿ 20 ಸಾವಿರ ಎಲ್ಲ ಜಾಸ್ತಿನೇ ಸಿಗುತ್ತೆ, ಸುಳ್ಳು ಹೇಳ್ತಾ ಇದಾರೆ ನೀವು. ಮಳೆ ಆಗಿ ಒಳ್ಳೆ ಗೊಬ್ಬರ ಕೊಟ್ಟು ಎಲ್ಲ ಇಳುವರಿ ಬಂದ್ರೆ ಒಂದ್ 10-12 ಕ್ವಿಂಟಲ್ ಬರ್ಬೋದು. ಒಂದ್ 10 ಕ್ವಿಂಟಲ್ ಅಂತ ಇಟ್ಕೊಂಡು ಏನ್ ಒಂದ್ ಕ್ವಿಂಟಲ್ ಏನ್ ರೇಟ್ ಹೋಗುತ್ತೆ? ಇವಾಗ ಈ ಸತಿ ಏನ್ ಹೊಡೆದಿತ್ತಲ್ಲ ಮುಸ್ಕೊಂಜ ಹೊಡೆದ್ ಈ ವರ್ಷ, ನೆಕ್ಸ್ಟ್ ವರ್ಷ ಹೊಡೆದ್ ನೆಕ್ಸ್ಟ್ ವರ್ಷ 5 ಸಾವಿರ ರೂಪಾಯಿ ಆಗಿತ್ತು ರೇಟು. ಒಂದು ಹೋದ ವರ್ಷ 1 ಕ್ವಿಂಟಲ್ 5 ಸಾವಿರ ರೂಪಾಯಿ ಆಗಿತ್ತು ಸರ್ ಹೋದ ವರ್ಷ. ಅದೇ 50 ಸಾವಿರ, ಒಂದ್ 20 ಸಾವಿರ ಖರ್ಚು ಅವ್ರು 30 ಸಾವಿರ 30 ಸಾವಿರ ಗಂಟೆ ಆಯ್ತದ ಸರ್. ಪುನಃ ನೆಕ್ಸ್ಟ್ ಅದ ಸೂರ್ಯಕಾಂತಿ ಮುಗಿದ ಮೇಲೆ ನೆಕ್ಸ್ಟ್ ನಾವು ಎಳಸೆ ಮಾಡ್ಬೇಕಾರೆ ನೆಕ್ಸ್ಟ್ ಫಸಲ್ಗೆ ಅವಾಗ ಒಂದ 4 ಸಾವಿರ ರೂಪಾಯಿ ಭೂಮಿ ಉಳಿಸಕ ಹಾಕ್ಬೇಕು ಸರ್. ಉಳಿಸ್ತೀರಿ? ಉಳಿಸ್ಬೇಕು. ಸೂರ್ಯಕಾಂತಿ ಕಡ್ಡಿ ಎತ್ಕೊಂಡ ಮೇಲೆ ನಾವು ಮಂಚಿಂಗ್ ಮಾಡ್ತೀನಿ ಲೊಟೆ ಬಿಟ್ಟು ಏನು ಕಡ್ಡಿ ಅಲ್ಲೇ ಬಿಟ್ಬಿಟ್ಟು ಮಂಚಿಂಗ್ ಮಾಡ್ತೀನಿ ಅದೇ ಮಟ್ಬಿಟ್ಟೆ ಭೂಮಿಗೆ ಎಲ್ಲ ಲೊಟೆ ಹಾಕ್ಬಿಟ್ಟು ಗೊಬ್ಬರ ಹಾಕೋದು ಸರ್. ಗೊಬ್ಬರ ಹಾಕ್ಬಿಟ್ಟು ಫಸ್ಟ್ ಮುಂಗಾರಿಗೆ ದರಣ ಗೊಬ್ಬರ ಹೊಡಿತೀವಿ ಅಷ್ಟೇ, ಎರಡನೇ ಮಾಡೋದ್ಕ ಈ ಗೌರ್ಮೆಂಟ್ ಗೊಬ್ಬರ ಹಾಕ್ಸ್ಬೇಕು ಸರ್. ಗೌರ್ಮೆಂಟ್ ಗೊಬ್ಬರ ಹಾಕಿ ಅವಂತಕೋವಿ ಒಂದು 10,000 ಖರ್ಚಾಯ್ತು ಸರ್. ಏನು ಮಾಡೋಕ್ಕೆ ಹುಣ ಹಸಿಕಳ ಮಾಡ್ತೀನಿ ಅಂದ್ರೆ ನೆಕ್ಸ್ಟು ಫಸ್ಟ್ ಈ ಮುಂಗಾರದಿಂದ ಸೂರ್ಯಕಾಂತಿ ಆಗೋಯ್ತಾ ನೆಕ್ಸ್ಟು ಗೊತ್ತಾಯ್ತು. ಹಾಂ ಗೌರಿ ಈ ಟೈಮ್ ಮಾಡಬೇಕು ಅಂದರೆ ಆ ಟೈಮ್ಗೆ ಹಸಿಕಳನೇ ಇರ್ವಿ ತಪ್ಪು ನಾವು ನಮ್ಮ ದನಗಳಿಗೆ ಇದ್ವಿ ಮುಸುನ್ ಜೋಳ ಯಾವ್ದು ಮಾಡ್ತೀನಿ ಅವಂತಕ್ಕೆ ಒಂದು 10,000 ಖರ್ಚಾಯ್ತು ಸರ್. ಇವಾಗ ಮುಸುನ್ ಜೋಳ ಕಡ್ಬಿಟ್ಟು ಇವಾಗ ಹಸಿಗಳ ಹೊಡೆದಿನಿ ಸರ್. 2 ಎಕರೆಗೂ ಹಸಿ ಕಡಲೆ ಹಾಕಿದೀರ? ಹಾಂ 2 ಎಕರೆಗೂ ಅದೇ ಸರ್, ಇನ್ನೂ ಕಿತ್ತಿಲ್ಲ ಒಟ್ಟಾರೆ. ಹಾಂ ಒಟ್ಟಾರೆ ಅದೇ ಸರ್, ಈಗ ಆಲ್ರೆಡಿ ಕಿತ್ತಿಲ್ಲ. ಹೇಗೆ ಹೇಳಿ ಹಸಿಕಳ ಅಂದ್ರೆ ಅವಾಗ ಕೃಷಿ ಇಲಾಖೆಲಿ ತರಬೇಕು ಹಸಿಕಳೆನೇ ಸರ್ ಕಡಲೆಗಳು. ಹಾಂ ಕಡೆ ನಾವು ಬಿತ್ತನೆ ಮಾಡಿದಲ್ಲ ಅಲ್ಲೇ ಅಂದ್ರೆ ಬಿತ್ತನೆ ಬೀಜನ, ಯಾಕಂದ್ರೆ ಅವರು ಕಸ ಎಲ್ಲ ಕಟ್ಟಿ ರೆಡಿ ಮಾಡಿ ಮಡಗಿರ್ತಾರೆ. ನಮ್ಮ ಹತ್ರ ಒಂದ್ ಸ್ವಲ್ಪ ಅತ್ತಗಿತ ಇದಾಳಿ ಉಳು ಇದಾಗ್ಬಿಟ್ಟಿರುತ್ತೆ. ಅವರು ಆದ್ರೆ ಚೆನ್ನಾಗಿ ಮಡಗಿರೋ ಬಿತ್ತನೆ ಕೊಟ್ಟಿರ್ತಾರೆ, ಸುರಕ್ಷಿತವಾಗಿ ಇಟ್ಟಿರ್ತಾರೆ. ಅದು ಒಂದು ಬ್ಯಾಗು 1,000 ರೂಪಾಯಿ ಸರ್ ತೆರ್ಕೊಂಡಿ ಕೃಷಿ ಇಲಾಖೆಲಿ ತಂದಿನ ಮೂರು ಬ್ಯಾಗ್ ಸೂರ್ಯ ಮುಸುನ್ ಜೋಳ ಇತ್ತಂದಿನ ಕಡಲೆ ಹಸಿ ಕಡಲೆನ ಮಲ್ಚಿಂಗ್ ಮಾಡಿ ಪುನಃ ರೆಡಿ ಮಾಡಿ ಒಂದು ಬ್ಯಾಗ್ಗೆ ಒಂದು ಮೂಟೆ ಗೊಬ್ಬರ ಸಹ ಕೊಟ್ಟಿರೋದು ಗೌರ್ಮೆಂಟ್ ಗೊಬ್ಬರ. ಓಕೆ ಒಂದು 2 ನೇಗಿಲ ಕರೆಸ್ಬಿಟ್ಟು 2 ಆಳು ಒಟ್ಟಿಗೆ 16,000 ರೂಪಾಯಿ ಖರ್ಚು ಮಾಡೋದು ಸಹ. ಇವಾಗ ಹೇಗೆ ನೇಗಿಲು ಕರೆಸ್ಬಿಟ್ಟು ಮಾಮೂಲಿ ಇವಾಗ ಇದ್ರೆ ನಾವು ಸೂರ್ಯಕಾಂತಿ ಅದೇ ಥರ ಸಾಲು ಸರ್ ಸಾಲು ಒಂದು ಅಡಿಗೆ ಒಂದು ಸಾಲು 1 ಅಡಿಗೆ 1 ಸಾಲು 2 ನೇಗಿಲು 2 ಆಳು 2 ಎಣ್ಣಾಳು ಬಿತ್ತನೆ ಮಾಡ್ತೀನಿ ಸರ್. ಆಳು ಕರೆದ್ಬಿಟ್ಟು ಪುನಃ ಸಾಲಿಗೆ ಗೊಬ್ಬರ ಬಿಟ್ಟದು ಈ ಗೌರ್ಮೆಂಟ್ ಗೊಬ್ಬರನ ಈ ಕಳ್ಳ ಬಿತ್ತಬಿಟ್ಟು ಕಳ್ಳ ಒಳಗೆ ಇಲ್ಲಿ ಸಾಲು ಗೊಬ್ಬರ ಗೌರ್ಮೆಂಟ್ ಗೊಬ್ಬರನ. ಆಯ್ತು ಅದಾದ್ಮೇಲೆ ನಂತರ ಪುನಃ ಮಳೆ ಆದ್ಬಿಟ್ಟು ಅದಾದ್ಮೇಲೆ ಅದನ್ನ ಇದು ಮಾಡೋದು ಬಳ್ಳಿ ಕಟ್ಬಿಟ್ಟು ಸೌರ್ ಬಿಡೋದು ಸರ್. ಯಾಕಂದ್ರೆ ಪೈರೋದು ಒಪ್ಪ ಒಂದ್ ಮಟ್ಟ ಬರ್ಬೇಕು ಅಂದ್ರೆ ಈ ಬೇರೆ ಭೂಮಿ ಇರ್ತಾವ ಇವು ಹಸಿ ಕಡಂಗಿಲ್ಲ ಭೂಮಿನ ಮಟ್ಟ ಮಾಡ್ಬಿಡೋದು ಸೌರ್ ಬಿಟ್ರೆ ಮಾಡ್ಬೇಕಂದ್ರೆ ಹೆಂಗ್ ಸರ್ ಅಂದ್ರೆ ಈ ಬಳ್ಳವ ನೋಡಿ ಈ ಮನೆ ಬಳ್ಳು ಈ ಬಳ್ಳನ ಎತ್ತನವ್ರ ನೇಗಿಲು ಬಿಚ್ಚಾಕ್ಬಿಟ್ಟು ನಂಗೆ ಕಟ್ಬಿಡೋದು ಅವು ಮುಂದೆ ಹೋಯ್ತಾರ ಅಲ್ಲಿಗೆ ತರ ಮಟ್ಟ ಇತ್ತ ಮಟ್ಟ ಆಯ್ತದ ಮಟ್ಟ ಆದಾಗ ಮುಳುಕು ಒಂದು ಸಮಕ ಒಂದು ಲೆವೆಲ್ ಕಡಿತಾವ ಸರ್. ಲೆವೆಲ್ಗೆ ಬಂದ್ಮೇಲೆ ಕಳ ಮೊಳಕ್ಕೆ ಇದ್ಕೊಂಡು ಅದನ್ನು ದಸಿ ಹೊಡಿಬೇಕು ಸರ್ ಕಳಗ. ಅದು ಮಟ್ಟ ಮಾಡಾದ್ಮೇಲೆ ಇದು ಪುನಃ ಅದಕ್ಕೇನು ಮಧ್ಯದಲ್ಲಿ ಹಳ್ಳ ಇದು ಮಾಡೋದು ಕಾಲುವೆ ತರ ಮಾಡೋದು ಆತರ ಏನು ಮಾಡಲ್ಲ? ಅದೇನು ಮಾಡಲ್ಲ ಸರ್, ಎಲ್ಲ ಹೆಚ್ಚು ಕಮ್ಮಿ ಒಂದು ಲೆವೆಲ್ ಮಾಡ್ಬಿಡ್ತೀರಿ? ಹಾಂ ಲೆವೆಲ್ ಮಾಡ್ತೀವಿ. ಅದಕ್ಕೂ ಮೇಲೆ ಒಂದು 2 ಅದ ಮಳೆ ಬಿದ್ರೆ ಸಾಕು ಸರ್. ಆಮೇಲೆ ಮಳೆ ಏನು ಬೇಕಿಲ್ಲ, ಈ ಚಳಿ ವಾತಾವರಣ ಬರೋದು ಹಸಿಕಳದು ಇಬ್ಬನಿಗೆ ಇಬ್ಬನಿ ಹಸಿ ಈ ಚಳಿ ಗಿಳಿ ಇಂಥದ್ದು ಬರೋದು ಸರ್. ಹೆಚ್ಚು ಕಮ್ಮಿ ಒಂದು ತಿಂಗ ಆಮೇಲೆ ಒಂದು ಔಷಧಿ ಹುಳ ಆಗಿರುತ್ತೆ ನೋಡಿ ಆ ಹುಳಾಗ ಔಷಧಿ ಹೆಚ್ಚು ಯಾವ ಔಷಧಿ ಹಾಕ್ತೀರಿ? ಅದು ಚೀಟಿ ಅದ ಸರ್ ಬರ್ಕೊಡ್ತಾರ ಕುಸಿಲ ಬರ್ಕೊಡ್ತಾರೆ. ಹೆಚ್ಚು ಕಮ್ಮಿ 2 ಸತಿ ಹೊಡೆದಿನ ಸರ್ ಔಷಧಿನ. ಇವಾಗ ಹೊಡೆತಿ ಸುಮಾರು ತಾಳು ಹೊಳಿ ದಪ್ಪಕ್ಕೆ ಚೆನ್ನಾಗದ ಗಿಡವಿ ಫಲವತ್ತವಾಗಿ ಹೊಳಿ ಪೈನ್ ಆಗ ಸರ್. ಕಾಳೆಲ್ಲ ಕಾಳು ಎಲ್ಲ ಕಾಳೆ ಎಲ್ಲ ಇಲ್ಲ, ಈಗ ಅರ್ಧ ಉಣ್ಗೋಗದ ಇನ್ನು ಅರ್ಧ ಹಣ್ಣು ಹುಟ್ಟದ ಎರಡು ಹೆಚ್ಚು ಕಮ್ಮಿ ಇನ್ನೊಂದು 15 ದಿನ ಕೆಳಿಸ್ಕೊತದ ಸರ್. ಈಗ ಅದು ಹೆಚ್ಚು ಕಡಿಮೆ 3 ತಿಂಗಳು ಬೆಳೆ ಇದು 3 ತಿಂಗಳು ಸಿಕ್ಕಳ ಸರ್. 3 ತಿಂಗಳು ಅದು ಸೂರ್ಯಕಾಂತಿ 4 ತಿಂಗಳು ಬೇಕು. ಇದು 3 ತಿಂಗಳು ಬೇಕು. ಇದು 3 ತಿಂಗಳು 3 ತಿಂಗಳಿಗೆ ಮಳೆ ಆಶ್ರಯದಲ್ಲಿ ನೀವು 2 ಬೆಳೆ ತಗೋಬಿಡ್ತೀರಿ? ತಗೋಬಿಡ್ತೀವಿ ಸರ್. ಯಾವಾಗ ಅದ್ರ ಮಧ್ಯೆ ಯಾವ್ದೋ ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನು ಅಂದ್ರಲ್ಲ ಅದು ಜೋಳ ದನಗಳಗ ಬೆಳಿಗ್ಗೆ ಮಾಮೂಲಿ ಮುಂಗಾರ್ಗ ಸಣ್ಣ ಜೋಳ ಮಾಡ್ಕೊತೀವಿ ಸರ್ ಅದಕ್ಕೆ ಬೇರೆ ಗುತ್ತಿಗೆ ಜಮೀನ್ಗ ಅದು 2 ಟ್ಯಾಕ್ಟರ್ ಕಡ್ಡಿ ಆಗಿತ್ತು ಅದನ್ನ ತಗೊಂಡು ಪುನಃ ಎಷ್ಟು ಈ ದನಗಳಗ ಈ ಹಲಸರು ಹಲಸಂದ ಈ ಚೆಲುವಿ ಚಿನ್ನ ಸಣ್ಣ ಪುಟ್ಟ ಮನೆಗ ಇವನ್ನೆಲ್ಲ ಮಾಡ್ಕೊಂಡಿದ್ದೆ ಸರ್. ಅದನ್ನು ಮಾಡ್ತೀವಿ ಸರ್. ಅದನ್ನು ಮಾಡ್ಕೊತೀವಿ ಸರ್. ಅದ ಮನಗ ಒಂದು ನಮ್ಮ ಸಣ್ಣ ಪುಟ್ಟ ಆಯ್ತದ ಅಂದ್ರೆ ಹೊಸ ಅಲಸಂದ ಬಿತ್ತಿನ ಅದೊಂದ 20 ಸೇರಾಯ್ತು ಹಸಿರು ಒಂದು ಸೇರಾಯ್ತು ಈ ಇದು ಬಿತ್ತನಾಗೆ ಉದ್ದು ಸರ್ ಇವನ್ನೆಲ್ಲ ಹಾಕಿನು ಅದು ನಮ್ಮ ಮನ ಯಾವ್ರಕ್ಕಾಯ್ತು. ಈ ದನಗಳಾಗ ಇನ್ನೊಸಿ ಧೈರ್ಯದಲ್ಲಿ ಬಿಳಿ ಜೋಳ ಕಡ್ಡಿ ಬತ್ತಲ್ಲ ಸರ್ ಅದೊಂದು ಪಟ್ಟಿ ಇಟ್ಕೊಂಡಿದ್ವು. ಈ ಕಡೆ ನಮ್ಮ ಜಮೀನದ ಬೇರೆಯವ್ರಿಗೆ ಮಾರಾಕ್ಬಿಟ್ಟು ಆ ಜಮೀನದ ನಮ್ಮ ದನಗಳಿಗೆ ಮಡಿಕೊಂಡು ಮಾಡ್ಕೊಂಡು ಹೋಯ್ತೀವಿ ಸರ್. ಅದನ್ನ ನಮ್ಗೆ ಆಯ್ತದೆ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ದನಕರುಗಳಿಗೆ ತೊಂದರೆ ಆಗ್ತದೆ? ನಮ್ಮ ದನಕರುಗಳಿಗೆ ತೊಂದರೆ ಆಗ್ತದೆ. ಬೇರೆ ಗುತ್ತಿಗೆ ಮಾಡ್ಕೊಂಡಿದ್ರಲ್ಲಿ ಅದರಲ್ಲಿ ಏನಾ ಬರ್ತದೆ ಅದನ್ನ ನಮ್ಮ ದನಗಳಿಗೆ ಫುಲ್ ಆಯ್ತದೆ ಸರ್. ನಮ್ಮ ಜಮೀನದ ನಾವು ಇಷ್ಟು ಮಾಡ್ಕೊಂಡು ಕೊಟ್ಕೊಂಡು ಮಾಡ್ಕೋತೀವಿ. ಆಯ್ತು. ಮಳೆ ಆಶ್ರಿತದಲ್ಲೇ ನೀವು ಈ 2 ಬೆಳೆಗಳನ್ನ ಮುಂಗಾರು ಹಿಂಗಾರಿನಲ್ಲಿ 2 ಬೆಳೆಗಳನ್ನ ಬೆಳ್ಕೊಳ್ತೀರಿ. ಅದ್ರ ನಡುವೆ ಏನಾದ್ರು ಮಿಶ್ರ ಬೆಳೆಯಾಗಿ ಏನಾದ್ರು ಬೇರೆ ಕಾಳು ಕಡ್ಡಿ ಬೆಳಿತೀರ ನಿಮ್ಮ ಇದ್ರಲ್ಲಿ? ಅದರಲ್ಲಿ ಬೇರೆ ಅಂದ್ರೆ ಸರ್ ನಮ್ಮ ಇಲ್ಲಿಗೆ ಕೊತ್ತಮರಿ ಅದನ್ನು ಮಾಡ್ಕೋತೀವಿ ಸರ್. ಈ ಹಸಿಕಳ ಬಿತ್ತಮೇಲೆ ಮನಗ್ ಬೇಕು ಅನ್ನೋ ಮಣಬಳಕ ಕಡ ಒಂದಿಷ್ಟ ಒಂದ್ 2 ಬೆಳೆ ಕೊತ್ತಮರಿ ಹಾಕತೀವಿ ಅಲ್ಲಿ. ಅದನ್ನೇ ಕೊತ್ತಂಬರಿ ಕಿತ್ಕೊಂಡು ಮನಗ ಸಾಂಬಾರ ಗಿಂಬಾರ ಇವ್ ಕಾಯ್ತದ ಸರ್ ನಮ್ಗ. ಬೇರೆ ಮರ ಬೆಳೆ ಆತರ ಏನು ಹಾಕಿಲ್ಲ? ಮರಗಿರ ಏನಿಲ್ಲ, ತೆಗಿ ತೆಗಿನ ಮರ ಇಲ್ಲ ಸರ್. ಏಕೆ ತೆಗಿನ ಕಾಳಾರ ನಮ್ಗೆ, ಯಾಕೆ ಇರೋದು 2 ಎಕರೆ, ಆ ತೆಗಿನ ಮರ 2 ಎಕರೆ ಹತ್ತು ಕುಂಟೆ ಆಗ್ಲಿ ಬಿಡ. ತೆಂಗಿನ ಮರ ಇಳ್ಸಕ್ಕೇನು? ತೆಗಿನ ಮರ ಯಾಕಂದ್ರೆ ನೀರ್ಗಿರು ನಮ್ಗೆ ಪಕ್ಕದಲ್ಲಿ ಎಲ್ಲ ಹಿಂಸ. ಅವಾಗ ಅಕ್ಕಪಕ್ಕದಲ್ಲಿ ಯಾವ್ದೋ ಹಳ್ಳ ಕೊಳ್ಳಗಳು ಇಲ್ಲ ಸರ್, ಅಲ್ಲಿ ಪಕ್ಕದಲ್ಲಿ ಅಂತ ಹಳ್ಳ ಕೊಳ್ಳ ಇಲ್ಲ. ಅದಕ್ಕೆ ಬೇರೆಯಿಂದ ತಂದದೇ ಹಾಕೊಂಡ್ಬಿಟ್ಟು ನಾವು ತೆಗಿನ ಮರ ಏನು ಹಾಕಲಿಲ್ಲ. ಒಟ್ಟಿನಲ್ಲಿ ಈ ಕಡಲೆನಲ್ಲಿ ಎಷ್ಟು ಇಳುವರಿ ಬರ್ಬೋದು ಅಂತ ಅನ್ಕೊಂಡಿದ್ರಿ 2 ಎಕರೆಯಿಂದ? ಅದು 2 ಎಕರೆಯಿಂದ ಒಂದು 3-12 ಕ್ವಿಂಟಲ್ ಓಸದು. ಇವಾಗ ಹಿಂಗೆ ಹೊಡೆದು 8 ಕ್ವಿಂಟಲ್, 9 ಕ್ವಿಂಟಲ್ ಸಿಕ್ಕಳಾಗಿದೆ ಸರ್. ಐದು ಕಮ್ಮಿ 5,000 ಕೊಟ್ಟಿದ್ದು ಕ್ವಿಂಟಲ್ ಒಂದು ಕ್ವಿಂಟಲ್ 5,000 ಕೊಟ್ಟಿದ್ದು. 9 ಕ್ವಿಂಟಲ್ ಸಿಕ್ಕಳಾಗಿತ್ತು ಹೋದ ವರ್ಷ. ಈ ಬಾರಿ ಈ ಅಂದ್ರೆ ಈ ಬಾರಿ ಒಂದು 8 ಕಮ್ಮಿ ಇಲ್ಲ ಸರ್, 8 ಕ್ವಿಂಟಲ್ಗೆ ಚೆನ್ನಾಗಿದೆ. ಚೆನ್ನಾಗಿದೆ ಯಾಕಂದ್ರೆ ಅಂದ್ರೆ ಭೂಮಿ ಒಂದು 2 ತಿಂಗಳ ಗ್ಯಾಪು ಆರೋಸ ಬಂದು ಇದಾದ್ರೆ ಫಲವತ್ತ ಚೆನ್ನಾಗಿ ಬರುತ್ತೆ ಸರ್. ನಾವು ಇವಾಗ ಕಡ್ಡಿ ಕೊಟ್ಬಿಟ್ಟು ಹಿಂದಕ್ಕೆ ಮೈಲ್ ಚೇಂಜ್ ಮಾಡಿ ಇನ್ನೂ ಒಟ್ಟೆ ಮಾಡಿರೋದು ಭೂಮಿ ಆರಸ ಡ್ರೈ ಆಗಿಲ್ಲ ಸರ್. ಅದರಿಂದ ಒಂದು ಕ್ವಿಂಟಲ್ ಕಮ್ಮಿ ಆದರೂ ಒಂದು 8 ಕ್ವಿಂಟಲ್ ಲೆಕ್ಕಾಚಾರ ಬರ್ಬೋದು. ಇವತ್ತು ಇವತ್ತು ಫಸಲು ಬೆಳೆದು ಒಂದು 2 ತಿಂಗಳ ಭೂಮಿ ಆರಸ ಆಗಿ ಡ್ರೈ ಆದರೆ ಫಸಲು ಮತ್ತು ಚೆನ್ನಾಗಿ ಬರ್ತವೆ. ನಾವು ಇನ್ನೂ ಒಟ್ಟೆ ಮಾಡ್ತೋದ್ರೆ ಅದು ಒಂದು ಸ್ವಲ್ಪ ಬೆಳವಣಿಗೆ ಇಳುವರಿ ಕಮ್ಮಿ ಬರ್ಬೋದು. ಈಗ ನಿಮ್ಗೆ ಹಸಿ ಕಡ್ಲೆ ಅಂದ್ರಲ್ಲ, ಹಸಿ ಕಡ್ಲೆನ ಹಸಿ ಕಡ್ಲೆ ಸೊಪ್ಪು ಮಾಡ್ತಾರಲ್ಲ, ಆ ತರದಕ್ಕೆ ಯಾರೋ ಬರಲ್ವಾ ಕಿತ್ಕೊಂಡು ಹೋಗಕ್ಕೆ? ಅಂದ್ರೆ ನಮ್ಮ ಇಲ್ಲಿ ಬೇರೆಯವ್ರು ಬರಲ್ಲ, ಯಾರಿಗೆ ಹೊರ ಹತ್ತು ಪಕ್ಕದವ್ರು ಬರ್ತಾರೆ ಮಾರಾಟಕ್ಕೆ, ಜಾತ್ರೆಗೆಲ್ಲ ತಗೊಂಡು ಹೋಗ್ತಾರಲ್ಲ ಆ ಹಸಿ ಕಳ್ಳ. ಬರಲ್ಲ ಸರ್. ಬೆಳೆದಿರೋದು ನೀವು? ಅದೇ ಅಂತವ್ರು ಬರಲ್ಲ ಅವರು. ನೀವು ಸಂಪೂರ್ಣ ಒಣಗದ ಮೇಲೆ ಕಿತ್ತು? ಒಣಗದ ಮೇಲೆ ಕಿತ್ತಿ ಆಳ್ ಕರ್ದಿ ಬಿಸಿಲಿ ಒಣಗಿಸಿ ಗುಡ್ಡೆ ಹಾಕ್ಬಿಟ್ಟು ಮಿಲ್ಲಿಗೆ ಬಿಡಿಸ್ಬೇಕು ಸರ್, ಟ್ಯಾಕ್ಟರ್ ಮಿಲ್ಲಿಗೆ ಬಿಡಿಸಿ ಏನ್ ಮಾಡ್ಬೇಕು? ಅದೇನ್ ಬೆಳೆ ಮಾಡಿಸ್ತೀರಾ? ಇಲ್ಲ, ಇಲ್ಲೇ ಬರ್ತಾರಲ್ಲ ಕಳ್ಳೆಗಳು ಸಂತೆ ತೆರ್ಕೊಂಡಿ ಸರ್. ಸಂತೆ ಸಂತೆಗ ತಗೊಂಡಿದ್ವಿ. ಅಲ್ಲಿ ಏನೈತೆ, ಏನ್ ಬಜಾರ್ ರೇಟ್ ನಡೀತೆ, ಮಾರುಕಟ್ಟೆ ಜನಗಳಿಗೆ ಕೊಡೋದು? ಜನಗಳಿಗೆ ಅಲ್ಲಿಗೆ ತೆರ್ಕೊಂಡಿ ಮಾರ್ಕೆಟ್ಗೆ ತಗೊಂಡಿದ್ವಿ. ಅಲ್ಲಿ ಏನ್ ಬಜಾರ್ ನಡೀತದೆ, ಎಪಿಎಂಸಿ ತೆರ್ಕೊಂಡಿ ಬೆಲ್ಲ ಹಾಕ್ತಾರ ನೋಡಿ, ಅಲ್ಲಿ ತಗೊಂಡಿದ್ವಿ. ಅವ್ರು ಏನ್ ರೇಟ್ ಆಯ್ತದೆ ಆ ರೇಟ್ ಅಲ್ಲಿ ಮಾಲು ಚೆನ್ನಾಗಿದ್ರೆ ಆ ರೇಟಲ್ಲಿ ಕೂಗಿ ತಗೋತಾರ, ನಾವು ಅಲ್ಲಿ ತೆರ್ಕೊಂಡಿ ಇದ್ರಲ್ಲಿ ಕೊಡ್ತೀವಿ ಸರ್. ಈಗ ಹಸುಗಳಿಗೆ ಜೋಳ ಬೆಳಿತೀನಿ ಅಂತ ಹೇಳ್ತಾ ಇದ್ರೆ ಎಷ್ಟು ಹಸುಗಳಿದಾವೆ ನಿಮ್ಗೆ? ನಾವು ಒಟ್ಟಿಗೆ ಒಂದು ಕಡಸು 2 ಕರೆ ಹಸು ಸರ್. 2 ಕರೆ ಹಸಿ? ಕಡಸು ಕಡಸು ಒಂದು ಓರಿ ಒಂದು ಒಡ್ಡಸ. ಅದೇ ಯಾಕೆ ಉಳುಗ್ಮೆ ಇಟ್ಕೊಂಡಿದೀರಾ? ಅದ ಇನ್ನೂ ಇದಾಗಿಲ್ಲ, ಇವಾಗ ಒಂದು 4-5-6 ತಿಂಗಳು ಆಗದ ಸರ್. 6 ತಿಂಗಳು ಆಗದ? ಅದೇ ಅದಕ್ಕೆ ಒಂದು ತೆನ ಇಂದ ನಾಳೆ. ಇವಾಗ ಒಂದು ಡೆವಲಪ್ ಕರಿತಾ ಒಂದು ಮಾಮೂಲಿ ಕೆಮ್ಮಿ ಭೂಸನೆ ಕೊಡ್ತೀವಿ ಸರ್. ಹೆಚ್ಎಫ್ಎಸ್ನೂ ಸಹ ಇದೆ. ಎಲ್ಲಿ ತಗೊಂಡ್ ಬಂದ್ರಿ? ಅವು ನಮ್ಮ ಮನೇಲೆ ಒಂದು ಬೇರೆ ಒಂದು ಮಾತ್ರೆ ಒಂದು ತಂದಿದ್ವು ಸಹ ಒಂದು ಬೇರೆ ಕಡೆಯಿಂದ. ಅದರಿಂದ ಮಡಿಕೊಂಡ್ರದ್ದು ಅದನ್ನೇ ಒಂದು ನಾವು ತಂದ್ಮೇಲೆ 2 ಮಡಿಕೊಂಡು ಮೇಯ್ಸಾಕಲ್ಲಿ ಇನ್ನ ಸುಮಾರಾಗಿ ವಯಸ್ಸಾಯ್ತಾಯ್ತು ಬೇರೆ ಕಡೆ ಒಂದು ಕೊಟ್ಬಿಟ್ಟು ಇನ್ನು 2 ಮಡಿಕೊಂಡ್ವಿ ಸರ್. ಅದರದೇ ಕರು ಹಾಕ್ತಾ ಹಾಕ್ತಾ ಹಾಕ್ತಾ ಒಂದನ್ನ ವಯಸ್ಸಾಯ್ತು, ಅದನ್ನ ಕೊಟ್ಬಿಟ್ಟು ಇನ್ನೆರಡು ಕರು ಹಾಕಿದ್ವು. ಅದು 8 ಹಾಕಿದ್ರು ಸರ್. 8 ಕರು ಹಾಕಿದ್ಮೇಲೆ 8 ಅವು ಮರಿ ಇಲ್ಲ ಅಂದ್ರೆ ಹೆಂಗಾರನೋ ಇರಲ್ಲ ಸರ್. ಅವು 2 ಈಗ ಅವಲ್ಲ ಸರ್, ಅವು 2 ಹಸಿದವು. ಆಮೇಲೆ ಓರಿ ವರ್ಷದಲ್ಲಿ ಓರ್ಗರ್ಗಳು ಎಲ್ಲನೂ ಮಡಿಕೊಂಡು ಇದು ಮಾಡೋಕ್ಕಾಗಲ್ಲ. ನಮ್ಗೆ ಯಾವ ಬೇಕು ಚೆನ್ನಾಗಿದಾಗಿದ್ರೆ ಅವು ಮಡಿಕತ್ವಿ, ಇನ್ ಬೇಕನ್ನ ಇದು ಮಾಡ್ಕೊಂಡು ಕೊಟ್ಬಿಡ್ತೀವಿ ಸರ್. ಕೊಟ್ಬಿಟ್ಟು ಅದೇ ಹಸುನ ನಾವು ಬಂಡವಾಳ ಹಾಕಿಲ್ಲ. ಒಂದ್ ಸತು ಬಂಡವಾಳ ಹಾಕಿದ್ವು, ಹಾಕತ್ತವನಿಂದ ಒಂದು 8 ವರ್ಷ ಆಯ್ತು ಸರ್. ಆತವನಿಂದ ಹಸುಗಳಿಗೆ ನಾವು ಬಂಡವಾಳ ಹಾಕಿಲ್ಲ. ನಾವು ಏನಾದ ನಾವು ಅದನ್ನೇ ಕಾಪಾಡ್ಕೋತೀವಿ. ಜೋಳ ಗಿಡ ಈ ತಿಂಡಿ ಮಾಡ್ಕೋತೀವಿ. ಇದಕ್ಕೆ ಮೇನ 4-4.5 ಲೀಟ್ರು ಹಾಲು ಕೊಡುತ್ತೆ ಸರ್ ಇದು ಮಾಡಿದ್ರೆ. ಇನ್ನೊಂದು ಒಂದು ಟೇಮ್ಗೆ ಅಂದ್ರೆ 8 ಟೇಮ್ನಿಂದ 8-9 ಲೀಟ್ರ್ ಹಾಲು ಒಂದಸು ಕೊಡ್ತದೆ. ನಮ್ಮ ಜೀವನಕ್ಕೆ ನಾವೇನು ಮೇಯಿಸಾಗಿಲ್ಲ. ಈ ಬಂದ್ರೆ ಇಲ್ಲಿ ಹುಲ್ಲು ಸೊಪ್ಪು ತಗೊಂಡೋಯ್ತೀವಿ ಮನೇಲಿ ಅವರಲ್ಲ, ಅವ್ರು ನೋಡ್ಕೊಂಡು ಹುಲ್ಗಿ ಲೀಟ್ಕೊಂಡು ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ ಸರ್. ಮನೇಲಿ ಅವರಲ್ಲ ಅಂದ್ರೆ ಯಾರ್ಯಾರು ಇದ್ದಾರೆ ಮನೇಲಿ? ತಾಯಿ ಅವರ ಸರ್, ನಮ್ಮ ಅಕ್ಕ ಅವರ, ನಮ್ಮ ತಾಯಿ ಬೇರೆ ಕಡೆ ಕೆಲ್ಸಕ್ಕೆ ಹೋಯ್ತಾರೆ, ನಮ್ಮ ಅಕ್ಕ ಮನೇಲಿ ಅವರ, ಈ ಹೆಸನು ನೋಡ್ಕೊಂಡು ಅವರ. ನಾವು ಇಲ್ಲಿ ಬತ್ತಿಮೇಲೆ ಕೆಲಸ ಹೋಗೋತ್ಕೊಂಡು ಒಂದಿಷ್ಟು ಹುಲ್ಲು ತಗೊಂಡೈತಿವಿ, ತಗೊಂಡು ಇಟ್ಕೊಂಡ್ರೆ ಅವ್ರು ನೋಡ್ಕೊಂಡು ಮಾಡ್ಕೋತಾರೆ ಸರ್. ಮದುವೆ ಆಗಿದ್ದೀರಾ ಇವಾಗ? ಇಲ್ಲೇ ಸರ್ ನೋಡ್ತಾವೆ, ಇವಾಗ ನೋಡ್ತಾವೆ. ಎಲ್ಲ ನಾವು ಸುಮಾರು ಒಂದು 8 ತೂರ್ಗೆ ಹೋಗಿನ ಸರ್, ಎಲ್ಲ ಬರೀ ಕೆಲಸ ಕೇಳ್ತಾರೆ. ಎಳಸಯ್ಯ ಅಂದವ್ರಿಗೆ ಇಲ್ಲ ಸರ್, ನಾವು ಸುಮಾರು ತಿರುಗಿ ಸಾಕು ನೋಡ್ತಾವೆ, ಎಲ್ಲ ಬರೀ ಕೆಲಸ ಅಪೆಂಟು ಅಂತ ಕೇಳ್ತಾವ್ರೆ. ನಾವು ನೋಡ್ಕೊ ಬಂದ್ವಿ ಇಲ್ಲೂ. ಇಲ್ಲ ಈಗ ನಿಮ್ಮ ಕೃಷಿ ಜಮೀನನ್ನ ಚೆನ್ನಾಗಿ ಒಳ್ಳೆ ನೀರಾವರಿ ಮಾಡ್ಕೊಳ್ಳಿ, ಬೋರ್ ಗೀರ್ ಹಾಕ್ಸಿ

ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಮಳೆಲ್ಲ ಗಮ್ಮೆಂದಿತೋ ಮಾದಪ್ಪ ಬರುವಾಗ, ಆಹ ಮಳೆಲ್ಲ ಗಮ್ಮೆಂದಿತೋ. ಸುದರಿ ಮ್ಯಾಲೆ ಚಲ್ಲಿದರು ಮಲ್ಲಿಗೆ